ಗೆಳತಿಯಾದಂತಹ ವೈಷ್ಣವಿ ಮತ್ತು ಭೂಮಿಕಾ ಅವರು ಯೋಗದ ಮಹತ್ವ ಕುರಿತು ಹೇಳಲು ಬರ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಈ ಯೋಗದ ಮಹತ್ವವನ್ನು ಕೇಳೋಣ. ವೈಷ್ಣವಿ, ಕೆಲವು ದಿನಗಳ ಹಿಂದೆ ಯೋಗ ಸ್ಪರ್ಧೆಯಲ್ಲಿ ನಿನಗೆ ಪ್ರಥಮ ಸ್ಥಾನ ಬಂತು ಅಂತ ಕೇಳ್ಪಟ್ಟೆ. ಯೋಗ ಅಂದ್ರೆ ಏನು ವೈಷ್ಣವಿ? ಅದರಿಂದ ಆಗೋ ಉಪಯೋಗಗಳೇನು? ಯೋಗ ಮಾಡೋದ್ರಿಂದ ಮನುಷ್ಯನ ಮೇಲಾಗೋ ಪರಿಣಾಮ ಏನು? ಹಾ ಭೂಮಿ, ಒಳ್ಳೆ ಕ್ವಶನ್ ಕೇಳ್ದೆ ನೋಡು. ಯೋಗ ಎನ್ನುವ ಪದ ಸಂಸ್ಕೃತ ಮೂಲ ಪದವಾದ ಯುಜ್ನಿಂದ ಬಂದಿದ್ದು, ಇದು ಕೂಡಿಸು ಕೇಂದ್ರಕರಿಸು ಎನ್ನುವ ಅರ್ಥವನ್ನು ನೀಡುತ್ತದೆ. ಯೋಗವು ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾಗಿದ್ದು, ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸುವಲ್ಲಿ ಉತ್ತಮ ಸಾಧನ. ಪ್ರಕೃತಿ ಮತ್ತು ಮನುಷ್ಯನನ್ನು ಸಂಬಂಧಿಸುವ ವಿಶೇಷ ಗುಣವನ್ನು ಹೊಂದಿರುವ ಯೋಗವು ಮನುಷ್ಯನ ತನ್ನಲ್ಲಿಯೇ ಇರುವ ಪ್ರಬಲವಾದ ಸಾಮರ್ಥ್ಯವನ್ನು ಪ್ರಚುರಪಡಿಸುವಲ್ಲಿ ನೆರವಾಗುತ್ತದೆ. ಅಲ್ಲದೆ ತನ್ನ ಶಕ್ತಿಯನ್ನು ಅರಿಯಲು ಯೋಗವು ಒಂದು ಉತ್ತಮ ಸಾಧನ. ಇಂತಹ ವಿಶೇಷವಾದ ಅಮೂಲ್ಯ ಸಂಪತ್ತನ್ನು ಇಡೀ ಜಗತ್ತಿಗೆ ಪರಿಚಯಿಸಿದವರು ಪತಂಜಲಿ ಮಹರ್ಷಿಯವರು. ಹೌದು, ಮೊನ್ನೆ ಪೇಪರ್ನಲ್ಲಿ ಓದ್ದೆ, ಯಮ ನಿಯಮ ಅನುಷ್ಠಾನೆ ಪಾಪ ನಿವೃತ್ತಿ. ಹಾಗಂದ್ರೆ ಏನು ವೈಷ್ಣವಿ? ಯಮ ನಿಯಮ ಅನುಷ್ಠಾನೆ ಪಾಪ ನಿವೃತ್ತಿ ಅಂದರೆ, ಯಮ ನಿಯಮಗಳ ಅಭ್ಯಾಸವು ವ್ಯಕ್ತಿಯ ಮನಸ್ಸಿನಲ್ಲಿ ಬರುವ ಪಾಪ ಕರ್ಮಗಳನ್ನು ಮಾಡಬೇಕೆಂಬ ಯೋಚನೆಯನ್ನು ನಾಶಗೊಳಿಸುತ್ತದೆ ಮತ್ತು ಸಂಕುಚಿತವಾದ ಅಹಂಕಾರ ತುಂಬಿದ ವ್ಯಕ್ತಿತ್ವವನ್ನು ವಿಶಾಲಗೊಳಿಸಿ ಉನ್ನತ ಸ್ಥಾನಕ್ಕೆ ಕರೆದೊಯ್ಯುತ್ತದೆ. ಹಾಗೆಯೇ ದೈಹಿಕವಾಗಿ ಸಕ್ರಿಯವಾಗಿ ಮಾಡುವ ಯೋಗ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಹಾಗೂ ಖಿನ್ನತೆಯ ಲಕ್ಷಣಗಳಿಗೂ ಪರಿಹಾರವಾಗುತ್ತದೆ. ದೇಹದ ಪ್ರತಿ ಭಾಗದಲ್ಲಿಯೂ ನವಚೈತನ್ಯ ತುಂಬಿಕೊಳ್ಳಲು, ತೂಕವನ್ನು ಕಳೆದುಕೊಳ್ಳಲು, ಬಲಿಷ್ಠವಾದ ದೇಹವನ್ನು ಪಡೆಯಲು, ಸುಂದರವಾಗಿ ಹೊಳೆಯಲು, ಚರ್ಮವನ್ನು ಹೊಂದಲು, ಮನಸ್ಸನ್ನು ಪ್ರಶಾಂತಗೊಳಿಸಲು ಯೋಗ ಅತ್ಯಂತ ಸಹಕಾರಿಯಾಗಿದೆ. ಹಾಗಾದ್ರೆ ಈ ಉತ್ತಮ ಬದುಕು ರೂಢಿಸಿಕೊಳ್ಬೇಕಾದ್ರೆ ಯಾವ ವಿಧದಲ್ಲಿ ಯೋಗ ಮಾಡ್ಬೇಕು ವೈಷ್ಣವಿ? ಕೇಳು ಭೂಮಿ, ಉತ್ತಮ ಬದುಕಿಗೆ ಪ್ರತಿದಿನ ಮಾಡಬೇಕಾದ ಯೋಗಗಳು ಎಂದರೆ, ನಮ್ಮಲ್ಲಿನ ಚಂಚಲವಾದ ಮನಸ್ಸು ಏಕಾಗ್ರತೆ ತರಲು ಯೋಗದ ಮೊದಲು ಪ್ರಾರ್ಥನೆ ಮಾಡಿ, ನಂತರ ಯೋಗದ ಅಂಗಾಂಗಗಳು ಸಡಿಲಗೊಳ್ಳಲು ಶಿಥಲೀಕರಣ ವ್ಯಾಯಾಮವನ್ನು ಮಾಡಬೇಕು. ಇದು ದೇಹಕ್ಕೆ ಆರಾಮ ನೀಡುವುದರ ಜೊತೆಗೆ ಗಂಟಲು ನೋವು, ಗಂಟಲುಗಳಲ್ಲಿ ಬರುವ ಶಬ್ದಗಳನ್ನು ನಿವಾರಿಸಲು ನೆರವಾಗುತ್ತದೆ. ಹೌದಾ? ಹಾಗಾದ್ರೆ ಅದನ್ನೆಲ್ಲ ಮಾಡೋ ವಿಧಾನ ಹೇಗೆ? ಅದರಿಂದ ಏನೇನು ಉಪಯೋಗ ಆಗುತ್ತೆ? ಅದರಿಂದ ಮಾಡೋ ಉಪಯೋಗ ಏನಂದ್ರೆ, ಪ್ರಾಣಾಯಾಮ, ಕಪಾಲಭಾತಿ, ಸೂರ್ಯ ನಮಸ್ಕಾರ, ತಾಡಾಸನ, ಶವಾಸನ. ಇದ್ ಮಾಡೋದ್ರಿಂದ ನಮಗೆ ಏನ್ ಉಪಯೋಗ ಅಂದ್ರೆ, ಈ ಪ್ರಾಣಾಯಾಮ ಮಾಡೋದ್ರಿಂದ ಇದು ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಹಾಗೂ ಉಸಿರಾಟದ ಸಮಸ್ಯೆಯನ್ನು ನಿಯಂತ್ರಿಸುತ್ತದೆ. ಹಾಗೆ ಕಪಾಲಭಾತಿ, ಇದು ಮಾನಸಿಕ ಯೋಗಕ್ಷೇಮ, ಮಧುಮೇಹ ನಿಯಂತ್ರಣ, ಜೀರ್ಣಕ್ರಿಯೆಯಂತಹ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಹಾಗೆ ಶವಾಸನ, ಇದು ನಮ್ಮ ಇಡೀ ದೇಹವನ್ನು ಸಡಿಲಗೊಳಿಸುತ್ತದೆ ಮತ್ತು ಒತ್ತಡ, ಆಯಾಸ, ಖಿನ್ನತೆಯನ್ನು ನಿವಾರಿಸಿ ನಿದ್ರಾಹೀನತೆಯನ್ನು ಗುಣಪಡಿಸುತ್ತದೆ. ಒಟ್ಟಿನಲ್ಲಿ ಪುರಾತನ ಕಾಲದಿಂದಲೂ ಯೋಗಾಸನವು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಜೀವನದಲ್ಲಿ ಸುಂದರವಾದ ಬದುಕನ್ನು ಸಾಗಿಸಬೇಕಾದರೆ, ಆರೋಗ್ಯವು ಚೆನ್ನಾಗಿರಬೇಕಾದರೆ ಯೋಗಾಭ್ಯಾಸವನ್ನು ಮಾಡಬೇಕಾಗುತ್ತೆ. ಹೌದು ವೈಷ್ಣವಿ, ಈ ತರ ಯೋಗ ಮಾಡೋದ್ರಿಂದ ಮನುಷ್ಯನಿಗೆ ಏನು ಉಪಯೋಗ ಆಗುತ್ತೆ? ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನ್ ಉಪಯೋಗ ಅಂದರೆ, ನಮ್ಮಲ್ಲಿರುವಂತಹ ಚಂಚಲವಾದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಬಹುದು, ಒತ್ತಡವನ್ನು ನಿವಾರಿಸಿಕೊಳ್ಬಹುದು ಮತ್ತೆ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು, ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಮತ್ತು ದೇಹಕ್ಕೆ ಚೈತನ್ಯ ಸಿಗುವುದು. ಹೀಗೆ ಮಾನವನ ಜೀವನ ಸಂಪೂರ್ಣ ವಿಕಾಸಗೊಂಡುಂಟಾಗಿ ಯೋಗವು ಅನಿವಾರ್ಯವಾಗಿದೆ. ಒಟ್ಟಾರೆಯಾಗಿ ಯೋಗದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ವೈಷ್ಣವಿ? ನನ್ನ ಪ್ರಕಾರ ಯೋಗದ ಬಗ್ಗೆ ಹೇಳಬೇಕಾದ್ರೆ, ಬದುಕು ಒಂದು ಸುಂದರ ಯೋಗ. ಬದುಕಿನ ಅನುಭವವೇ ಒಂದು ಮಧುರ ಸುಯೋಗ. ಬದುಕೆಂಬ ಭಾವವನ್ನು ಅನುಭವಿಸಿ, ಅನುಸರಿಸಿ, ಅನುಭಾವದಿ ಗೆಲ್ಲುವುದೇ ಒಂದು ಸುಮಧುರ ಯೋಗ. ಸಮಾಜದ ನಿರ್ಮಾಣ ಮಾಡಲು ಯೋಗವು ಅತ್ಯವಶ್ಯಕ. ಆದ್ದರಿಂದ ನಮ್ಮ ಸುಖಕ್ಕಾಗಿ, ನಮ್ಮ ಏಳ್ಗೆಗಾಗಿ, ನಮ್ಮ ಹಿತಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಹೀಗೆ ಈ ಸುಂದರ ಜೀವನ ಕಲೆಯನ್ನು ಸರ್ವರಿಗೂ ಪ್ರೇರೇಪಿಸಿ ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳುವುದರ ಜೊತೆಗೆ ಸರ್ವರ ಬದುಕಿಗೂ ಯೋಗವನ್ನು ಬೆಳಗುವ ಜ್ಯೋತಿಯಾಗಿಸಿ ಅವರ ಬದುಕನ್ನು ಸುಂದರವಾಗಿಸೋಣ. ಇಷ್ಟೊತ್ತು ಯೋಗದ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟೆ, ತುಂಬಾ ಖುಷಿ ಆಯ್ತು. ಇನ್ಮೇಲಿಂದ ನಾನು ಯೋಗ ಮಾಡ್ತೀನಿ. ಸ್ನೇಹಿತರೆ, ಇದುವರೆಗೂ ನನ್ನ ಗೆಳತಿಯರಾದಂತಹ ವೈಷ್ಣವಿ ಹಾಗೂ ಭೂಮಿಕಾ ಅವರು ಅದ್ಭುತವಾದ ಯೋಗದ ಟಿಪ್ಸ್ ಗಳನ್ನ ಕೊಟ್ಟಿದ್ರು. ಸ್ನೇಹಿತರೆ, ಇನ್ಮುಂದೇನಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ನಾವು ಯೋಗ ಮಾಡೋಣ ಅಲ್ವಾ? ಈಗ ಕೇಳೋಣ ಬ್ಯಾಂಕ್ ಠೇವಣಿ ವಿಮಾ ಯೋಜನೆ ಬಗ್ಗೆ. ಇದರ ಮಾಹಿತಿ ನೀಡಲು ಬರ್ತಿದ್ದಾರೆ ವಿಜಯಶ್ರೀ ಹಾಗೂ ಸುವರ್ಣ ಅವರು. ಸುವರ್ಣ, ಸುವರ್ಣ ಯಾರು? ಅರೆ ವಿಜಯಶ್ರೀ, ಬಾ ಒಳಗೆ ಕೂತ್ಕೋ. ಏನ್ ಸಮಾಚಾರ? ಕಾಫಿ ಟೀ? ಅದೇನು ಬೇಡ, ನಾನು ನಿನ್ನ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡಕ್ ಬಂದಿದ್ದೀನಿ. ಏನಪ್ಪ ಅಂತದ್ದು? ಮೇಡಮ್ ಅವರು ನನ್ನ ಹತ್ರ ಕೇಳಬೇಕಾಗಿರೋದು ಮಾರ್ಕೆಟಿಂಗ್ ಹೋಗೋ ಪ್ಲಾನ ಮತ್ತೆ. ಅಂತದೇನಿಲ್ಲ ಸುವರ್ಣ, ನಿಂಗೆ ಗೊತ್ತಲ್ಲ ನಾನು ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಸಕ್ರಿಯವಾಗಿದ್ದೀನಿ ಅಂತ. ಈಗ ನಾನು ಅಲ್ಲಿಂದಾನೆ ಬಂದೆ. ಓಹೋ ಹೌದಾ, ಏನು ಎಲ್ಲಾ ಮಹಿಳಾ ಮಣಿಗಳು ಹೇಗಿದ್ದಾರೆ, ಹೇಗ್ ನಡೀತಿದೆ ನಿಮ್ಮ ಸಂಘ ವ್ಯವಹಾರಗಳು? ಏನಿಲ್ಲ, ಮಹಿಳೆಯರೆಲ್ಲ ಸೇರ್ಕೊಂಡ್ರ ನಿಂಗೆ ಗೊತ್ತಲ್ಲ ಏನೇನ್ ವಿಚಾರ ಹೊರಹೊಮ್ಮತಾವಂತ. ಆದ್ರೂ ಮಹಿಳೆಯರಿಗೆ ಮನೆ ಗಂಡ ಮಕ್ಕಳು ವ್ಯವಹಾರದ ಜಂಜಾಟದಲ್ಲೂ ಸ್ವಲ್ಪ ಬಿಡುವು ಮಾಡಿಕೊಂಡು ಸೇರೋಕೆ ಒಂದು ಅವಕಾಶ ಅಂದ್ರ ಈ ಸಂಘಗಳೇ ನೋಡು ಸುವರ್ಣ. ಅಲ್ಲಿ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್, ಹಂಗ ಒಬ್ರಿಗೊಬ್ರು ಹೇಳ್ಕೊಂಡು ಪರಿಹಾರ ಗೊತ್ತಿದ್ರ ಒಬ್ರಿಗೊಬ್ರು ಶೇರು ಮಾಡ್ಕೋತೀವಿ. ಅಂದಂಗ ಸುವರ್ಣ, ನಿಂಗೆ ಗೊತ್ತಿರ್ಬೇಕಲ್ಲ ಹಿಂದಿನ ಕೇರಿ ಶಾಂತಕ್ಕ, ಮೇಲಿನ ಮನೆ ಭಾಗ್ಯಕ್ಕ, ಇವರು ನಮ್ಮ ಸಂಘದ ಸದಸ್ಯರು ಅಂತ. ಹ್ಮ್, ನಂಗೂ ಗೊತ್ತು ಅವರು. ಏನಾಯ್ತು ಅವರಿಗೆ? ಏನಿಲ್ಲ ಸುವರ್ಣ, ಹಿಂದಿನ ಕೇರಿ ಶಾಂತಕನ ಗಂಡ ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಪಟ್ಟನಂತೆ. ಸಾಯ್ಬೇಕು ಅಂತ ನಿದ್ರೆ ಮಾತ್ರ ತಗೊಂಡಿದ್ನಂತ. ಪಾಪ ಶಾಂತಕ್ಕ, ಆಸ್ಪತ್ರೆಯಲ್ಲಿ ಗಂಡನ ಅಡ್ಮಿಟ್ ಮಾಡಿ ಬದುಕಿಸ್ಕೊಂಡ್ ಬಂದಾಳ. ಅವನಿಗೇನಾಯ್ತು, ಮಗಳು ಮದ್ವೆಗ್ ಬಂದಿರೋ ವಯಸ್ಸಿನಲ್ಲಿ ಸಾಯುವಂತದ್ದು? ಅಲ್ಲೇ ಇರೋದು ಸಮಾಚಾರ, ಮಗಳು ಮದ್ವೆಗ್ ಬೇಕು ಅಂತ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿದ್ನಂತ. ಇನ್ನೇನು ಮುಂದಿನ ವರ್ಷ ಮಗಳು ಮದ್ವೆ ಮಾಡ್ಬೇಕು, ಆವಾಗ ದುಡ್ಡು ತಗೊಂಡ್ರಾತು ಅಂತ ಸುಮ್ನೆ ಇದ್ನಂತ. ಆದ್ರ ಇದ್ದಕ್ಕಿದ್ದಂಗ ಬ್ಯಾಂಕು ದಿವಾಳಿ ಆಗಿ ಹೋಗ್ಯದ. ಈಗ ಮಗಳ ಮದ್ವೆ ಹೆಂಗ್ ಮಾಡೋದು ಅಂತ ಹೆದ್ರಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಯಾನ. ಅಂದಂಗ ಸುವರ್ಣ, ನಾವು ಕಾನೂನಿನ ವಿದ್ಯಾರ್ಥಿಗಳಿದೀವಿ, ಏನಾದ್ರೂ ನಾವು ಶಾಂತಿಗೆ ಸಲಹೆ ನೀಡಬಹುದಾ ಅಂತ ಆ ವಿಷಯದ ಬಗ್ಗೆ ನಿನ್ ಬಳಿ ಚರ್ಚೆ ಮಾಡಕ್ ಬಂದಿನಿ. ನಮಗ ಆದಷ್ಟು ಕಾನೂನಿನ ಸಲಹೆ ಕೊಡ್ಬೋದಲ್ವಾ? ಯಾಕಂದ್ರ ಶಾಂತಕನಂತೆ ಪ್ರಾಬ್ಲಮ್ ನಲ್ಲಿ ಇರೋರು ಇನ್ನೂ ಬಹಳ ಜನ ಇದ್ದಾರೆ. ಅವರಿಗೆ ಅಂತಹ ಪ್ರಾಬ್ಲಮ್ ಬಂದಾಗ ಕಾನೂನಾತ್ಮಕವಾಗಿ ಪರಿಹಾರ ಏನೇನಿದೆ ಅನ್ನೋದೇ ಗೊತ್ತಿರಲ್ಲ. ಅಂತವರಿಗೆ ನಾವು ಕೊಡೋ ಮಾಹಿತಿ ಸಹಾಯ ಆಗ್ಬೋದು ಅಲ್ವಾ? ಹೌದು ವಿಜಯಶ್ರೀ, ಕಾನೂನು ವಿದ್ಯಾರ್ಥಿಗಳಾದ ನಾವು ಆ ಕೆಲಸ ಮಾಡೋಣ. ಇವತ್ತಷ್ಟೇ ಬ್ಯಾಂಕಿಂಗ್ ಲಾ ಕ್ಲಾಸ್ ಅಲ್ಲಿ ಠೇವಣಿ ವಿಮಾ ಯೋಜನೆ ಬಗ್ಗೆ ಪಾಠ ಮಾಡಿದ್ರು. ನನಗೂ ಇವತ್ತೇ ಗೊತ್ತಾಗಿದ್ದು ಇದ್ರ ಬಗ್ಗೆ. ಹೌದಾ, ಏನಿದೆ ಇದರಲ್ಲಿ? ಹಾ ಹೇಳ್ತೀನಿ ಇರು, ಇದು ನಾನು ನೀನು ಮಾತ್ರ ಅಲ್ಲ, ಎಲ್ರೂ ತಿಳ್ಕೋಬೇಕಾದ ವಿಷಯ. ಹೌದಾ, ಬೇಗ ಹೇಳು ಮತ್ತೆ. ಈ ಠೇವಣಿ ವಿಮಾ ಯೋಜನೆ ಅಂದ್ರೆ DICGC ಅನ್ನೋ ಯೋಜನೆ ಪರಿಚಯ ಮಾಡಿಸಿರೋದು ದೇಶಗಳಲ್ಲಿ ವಿಶ್ವದಲ್ಲೇ ಭಾರತ ಎರಡನೇ ದೇಶ ಆಗಿದೆ. ಇದು 1938 ತಿರುವಾಂಕೂರಿನ ಅತಿದೊಡ್ಡ ಬ್ಯಾಂಕ್ ಆಗಿದ್ದಂತ ತಿರುವಾಂಕೂರ್ ನ್ಯಾಷನಲ್ ಅಂಡ್ ಕ್ವಿಲಾನ್ ಬ್ಯಾಂಕ್ ದಿವಾಳಿ ಆಗಿತ್ತು. ಆವಾಗ ಬ್ಯಾಂಕಿಗೆ ತನ್ನ ಠೇವಣಿದಾರರಿಗೆ ಅವ್ರ ಹಣನ ವಾಪಸ್ ಕೊಡೋಕೆ ಸಾಧ್ಯ ಆಗ್ಲಿಲ್ಲ. ಆವಾಗ ಈ ಡಿಪಾಸಿಟ್ ಇನ್ಶೂರೆನ್ಸ್ ಅಂದ್ರೆ ಠೇವಣಿ ವಿಮಾ ಯೋಜನೆ ಅನ್ನೋ ವಿಷಯ ಮುಂದಕ್ ಬಂತು. 1946-48 ಬಂಗಾಳದಲ್ಲಿ ಇಂಥದೇ ಸಮಸ್ಯೆ ಮತ್ತೆ ಹುಟ್ಕೊಳ್ತು. ಆವಾಗ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಇನ್ಸ್ಪೆಕ್ಷನ್ ಮಾಡಿ ಮತ್ತೊಂದ್ಸಲ ಸುಧಾರಣೆ ಮಾಡ್ತಾರೆ ಕಾನೂನಲ್ಲಿ. ಓಹೋ ಹಾಗಾ. ಹಾ, 1960 ಲಕ್ಷ್ಮಿ ಬ್ಯಾಂಕ್, ಹೀಗೆ ಹಲವಾರು ಬ್ಯಾಂಕ್ಗಳಲ್ಲಿ ಇಂಥದೇ ಒಂದು ಸಮಸ್ಯೆ ಹೆಚ್ಚಾದಾಗ ಆ ಠೇವಣಿ ವಿಮಾ ಯೋಜನೆ ಪರಿಚಯ ವೇಗವಾಗಿ ನಡೆಯಿತು. December 7, 1961 ಠೇವಣಿ ವಿಮಾ ಯೋಜನೆ ಅಂದ್ರೆ DIC ಮಸೂದೆ ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದು ಶಾಸನ ರೂಪ ಪಡೆಯಿತು. ಈ ಕಾನೂನಿನ ಉದ್ದೇಶ ಏನಂದ್ರೆ ಬ್ಯಾಂಕ್ ಅಲ್ಲಿ ಭವಿಷ್ಯದಲ್ಲಿ ಬೇಕು ಅಂತ ಹಣವನ್ನ ಇಟ್ಟ ಠೇವಣಿದಾರರಿಗೆ ಬ್ಯಾಂಕ್ ದಿವಾಳಿಯಾದ ಸಂದರ್ಭದಲ್ಲಿ ಆ ಹಣ ಕಳ್ಕೊಳ್ಳದೆ ಪುನಃ ತಮ್ಮ ಹಣನ ವಾಪಸ್ ಸಿಗೋಕೆ ಸಾಧ್ಯವಾಗ್ಲಿ ಅಂತ ಠೇವಣಿ ಮೇಲೆ ಬ್ಯಾಂಕ್ ವಿಮೆ ಮಾಡಿಸ್ತಾರೆ. ನೀನು ಆಗ್ಲೇ DICGC ಆಕ್ಟ್ ಅಂದಂಗಿತ್ತು, ಈಗ DIC ಆಕ್ಟ್ ಅಂತ ಇದೆಯಲ್ಲ. ಹಾ, ಇಲ್ಲಿ ತನಕ ಅದು DIC ಆಕ್ಟ್. ನಂತರ 1978 ಇನ್ನೊಂದು ಸಂಸ್ಥೆ ಸ್ಥಾಪನೆ ಆಗತ್ತೆ, ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಈ ಸಂಸ್ಥೆಯನ್ನ ಮತ್ತೆ DIC ಅಂದ್ರೆ ಠೇವಣಿದಾರರ ವಿಮಾ ಸಂಸ್ಥೆಯನ್ನ ಒಂದ್ ಮಾಡಿದ ನಂತರ ಇದು DIC ಆಕ್ಟ್ ನಿಂದ DICGC ಆಕ್ಟ್ ಅಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಬದಲಾಯಿತು. ಇದು ರಿಸರ್ವ್ ಬ್ಯಾಂಕಿನ ಅಂಗಸಂಸ್ಥೆ, ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಓಹೋ, ಏನಿದೆ ಈ ಆಕ್ಟ್ನಲ್ಲಿ? ಇಲ್ಲಿ ನಾವು ವಿಮಾ ಕಂತು ಕಟ್ಟಬೇಕಾ? ಇಲ್ಲ ಇಲ್ಲ, ಇಲ್ಲಿ ಠೇವಣಿದಾರರು ವಿಮಾ ಕಂತು ಕಟ್ಟೋ ಅವಶ್ಯಕತೆ ಇಲ್ಲ. ಈ ಆಕ್ಟ್ನ ಕಲಂ 15 ಪ್ರಕಾರ ಬ್ಯಾಂಕೇ ಠೇವಣಿದಾರರ ಪರವಾಗಿ ವಿಮಾ ಕಂತು ಕಟ್ಟತ್ತೆ 6 ತಿಂಗಳಿಗೊಂದ್ಸಲ. ಯಾವ ಟೈಪ್ಸ್ ಡಿಪಾಸಿಟ್ ಮೇಲೆ ಇನ್ಸೂರೆನ್ಸ್ ಸಿಗುತ್ತೆ? ಎಲ್ಲಾ ತರದ್ದು, FD, RD, ಸೇವಿಂಗ್ ಡಿಪಾಸಿಟ್, ಕರೆಂಟ್ ಡಿಪಾಸಿಟ್, ಎಲ್ಲಾ ತರ. ಅಂದ್ರೆ ನಾವಿಟ್ಟ ಎಲ್ಲಾ ಹಣನು ವಾಪಸ್ ಸಿಗುತ್ತೆ ಅನ್ನು? ಮೊದ್ಲು 1 ಲಕ್ಷದವರೆಗೆ ಮಾತ್ರ ಮಿತಿ ಇತ್ತು, ಆದ್ರೆ ಈಗ ಇಲ್ಲಿ ತಿದ್ದುಪಡಿ ಮಾಡಿ 1 ಲಕ್ಷದಿಂದ 5 ಲಕ್ಷದ ತನಕ ಹೆಚ್ಚು ಮಾಡಿದ್ದಾರೆ. ಈಗ ನೀನು 3 ಲಕ್ಷ ಠೇವಣಿ ಇಟ್ಟಿದ್ರೆ 3 ಲಕ್ಷದ ಜೊತೆ ಬಡ್ಡಿ ಸೇರಿ 5 ಲಕ್ಷದೊಳಗಾದ್ರೆ ಎಲ್ಲಾ ಹಣನೂ ಸಿಗತ್ತೆ. ಆದ್ರೆ 5 ಲಕ್ಷ ಇಟ್ಟಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಆವಾಗ್ಲೂ 5 ಲಕ್ಷನೇ ಸಿಗತ್ತೆ, ಬಡ್ಡಿ ಸಿಗಲ್ಲ. ಹಾ, ಇನ್ನೊಂದು ವಿಷಯ, ಇದು ಒಂದೇ ಬ್ಯಾಂಕಿನ ಬ್ರಾಂಚ್ ಅಲ್ಲಿ ಇದ್ರೆ, ಉದಾಹರಣೆಗೆ ಈಗ ಶಿವಮೊಗ್ಗದಲ್ಲಿ SBI ಬ್ಯಾಂಕ್ ಅಲ್ಲಿ 3 ಲಕ್ಷ, ಸಾಗರದ SBI 3 ಲಕ್ಷ, ಎರಡು ಸೇರಿ 6 ಲಕ್ಷ ಆಯ್ತು. ಆದ್ರೆ ವಿಮಾ ಹಣ ಸಿಗೋದು 5 ಲಕ್ಷ ಮಾತ್ರ. ಒಂದ್ ವೇಳೆ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ, ಉದಾಹರಣೆಗೆ ಈಗ ಕೆನರಾ ಬ್ಯಾಂಕ್ ಅಲ್ಲಿ 3 ಲಕ್ಷ, SBI 3 ಲಕ್ಷ ಇದ್ರೆ ಆಗ 6 ಲಕ್ಷನೂ ಸಿಗತ್ತೆ. ಆ ಹಣ ಸಿಗಕ್ಕೆ ಏನ್ ಮಾಡಬೇಕು? ಎಷ್ಟು ದಿವಸದಲ್ಲಿ ಸಿಗುತ್ತೆ ಈ ಹಣ? ಬ್ಯಾಂಕ್ ದಿವಾಳಿ ಆಗಿದೆ ಅಂದಾಗ ಠೇವಣಿದಾರರು ತಮ್ಮ ಠೇವಣಿ ಇಟ್ಟ ಹಣ ತಗೊಳ್ಳೋಕೆ ಕ್ಲೈಮ್ ಮಾಡಬೇಕು. ಕ್ಲೈಮ್ ಮಾಡಿದ 3 ತಿಂಗಳ ಒಳಗೆ ಹಣ ಮರುಪಾವತಿ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಅಂದ್ರೆ ಬ್ಯಾಂಕ್ ನಲ್ಲಿ ಇಟ್ಟಿದ್ದ ಹಣನ ಬ್ಯಾಂಕ್ ದಿವಾಳಿ ಆದ್ರೂ ಈ DIC ಆಕ್ಟ್ ಅಡಿಯಲ್ಲಿ ಮರಳಿ ಪಡಿಬಹುದು ಅಂದಂಗಾತು. ಹೌದು, ಪಡಿಬಹುದು. ಹಂಗಂದ್ರೆ ಸುವರ್ಣ, ನಾವು ಶಾಂತಕ್ಕೆ ಈ ಆಕ್ಟ್ ಅಡಿಯಲ್ಲಿ ಪರಿಹಾರ ಪಡೆಯುವ ಬಗ್ಗೆ ವಿವರಣೆ ನೀಡೋಣ ಏನು? ಹಾ, ಮೊದ್ಲ ಕೆಲಸ ಮಾಡೋಣ, ನಡಿ ಹೋಗೋಣ. ಸ್ನೇಹಿತರೆ, ಇದುವರೆಗೂ ನಾವು ಕೇಳಿದೆವು ಬ್ಯಾಂಕ್ ಠೇವಣಿ ವಿಮಾ ಯೋಜನೆಯ ಉಪಯೋಗದ ಬಗ್ಗೆ. ಇದನ್ನು ತಿಳಿಸಿಕೊಟ್ಟ ವಿಜಯಶ್ರೀ ಹಾಗೂ ಸುವರ್ಣ ಅವರಿಗೆ ಧನ್ಯವಾದಗಳು. ಇನ್ಮುಂದೆ ಮನುಷ್ಯನಿಗೆ ಭಾವನೆಗಳು ತುಂಬಾ ಮುಖ್ಯ. ಭಾವನೆ ಇಲ್ಲದೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಭಾವನೆಗಳೇ ಇಲ್ಲದ ಜೀವನ ಇಲ್ಲ. ಆದ್ರೆ ಭಾವನೆಗಳು ಬೇಕೇ ಬೇಕು ಅಲ್ವಾ? ಇಂತಹ ಭಾವಲೋಕದ ವಿಹಾರದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲು ಬರ್ತಾ ಇದ್ದಾರೆ ನನ್ನ ಗೆಳತಿಯಾದಂತಹ ಸಂಹಿತಾ ಅವರು. ನಾನು ಭಾವಗೀತೆಯನ್ನು ಹಾಡ್ತಾ ಇದ್ದೀನಿ, ರಚನೆ ದರಾಬೇಂದ್ರೆ. ಆವು ಇವಿನ ನಾವು ನೀವಿಗೆ ಯಾನು ತಾನಾದ ತನನ ಆವು ಇವಿನ ನಾವು ನೀವಿಗೆ ಯಾನು ತಾನಾದ ತನನ ನಾನು ನೀನಿ ನಾಯಿ ನೀ ನಾನಿಗೆ ಬೇನೇನು ಜಾನಿನ ಚಾರು ತಂತ್ರಿಯ ಚರಣ ಚರಣ ಕಾಘನ ಗಣಿತ ಚತುರ ಸ್ವನ ಹತವೋ ಹಿತವೋ ಆಗನ ಹತ ಇತಿಗೆ ಮಿತಿ ಇತಿ ತನನ ಹೆಣ್ಣಿ ನಾನಿಗೆ ಜನನ ಜಾನಿಗೆ ಮನನವೇ ಸಹಿತ ಸ್ಥನ ಆವು ಇವಿನ ನಾವು ನೀವಿಗೆ ಯಾನು ತಾನಾದ ತನನ ಆ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಸತ್ಯ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಗಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕಣ್ಣಿಗೆ ಅಮ್ಮನ ನೊಗನ ಅವನ ತಂದ ಶ್ರೀ ಗುರು ದತ್ತ ಅಂದ ತಾನು ನಾನು ನೀನು ಆನು ತಾನು ನಾನು ನೀನು ಆನು ಆವು ಇವಿನ ನಾವು ನೀವಿಗೆ ಯಾನು ತಾನಾದ ತನನ ಆ ಸೊಲ್ಲಿಸಿದರು ನಿಲ್ಲಿಸಿದರು ಓಂ ದತ್ತಿ ಖಳನಾಯಕ ಮೈಮಾಯಕ ಸೈಸಾಯಕ ಮಾಡಿ ಗುರಿಯ ತುಂಬಿ ಗುರಿಯ ಕಂಡು ಧಾತು ಮಾತು ಧಾತು ಮಾತು ಧಾತು ಮಾತು ಕೂಗಿ ತಾನು ನಾನು ನೀನು ಆನು ತಾನು ನಾನು ನೀನು ಆನು ನಾಕು ನಾಕಿ ತಂತಿ ನಾಕು ನಾಕೆ ತಂತಿ ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು. ಸ್ನೇಹಿತರೆ, ಇದುವರೆಗೂ ಭಾವಾಲೋಕದಲ್ಲಿ ವಿಹರಿಸಿ ಬಂದ್ವಿ. ಕತೆ ಯಾರಿಗ್ ಬೇಡ ಹೇಳಿ? ಹಿಂದೆ ನಾವು ಪುಟ್ಟ ಪುಟ್ಟ ಮಕ್ಕಳಿದ್ದಾಗ ಅಜ್ಜಿ ತಾತರ್ನ ಹಾಗೂ ಅಪ್ಪ ಅಮ್ಮರಿಗೆ ಕತೆ ಹೇಳಿ ಅಂತ ಕಾಡಿಸ್ತಾ ಇದ್ವಿ. ಇಂತಹ ಕಥಾಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಲು ಬರ್ತಿದ್ದಾರೆ ನನ್ನ ಗೆಳೆಯನಾದಂತಹ ರಾಕೇಶ್ ಅವರು. ನಾನು ಈ ದಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಕತೆ ಪ್ರೇಮದ ಪಯಣ. ಪೂರ್ಣಚಂದ್ರ ತನ್ನ ಹುಟ್ಟೂರನ್ನು ತೊರೆದು ಓದಲು ಮೈಸೂರಿಗೆ ಹೊರಡುತ್ತಾನೆ. ಸಣ್ಣ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವನ ಅಜ್ಜನ ಆಶ್ರಯದಲ್ಲಿ ಬೆಳೆದ ಹುಡುಗ. ಅವನಿಗೆ ಪ್ರೇಮದ ಕೊರತೆ ಸಣ್ಣ ವಯಸ್ಸಿನಿಂದಲೂ ಕಾಡುತ್ತಿತ್ತು. ತನ್ನ ಬದುಕಿನ ಎಲ್ಲಾ ಘಟನಾವಳಿಗಳನ್ನು ಮೆಲುಕು ಹಾಕುವುದರ ಒಳಗಾಗಿ ಮೈಸೂರು ನಿಲ್ದಾಣವು ಬಂದಿತ್ತು. ಮೈಸೂರನ್ನು ಸೇರಿದ್ದ ಪೂರ್ಣಚಂದ್ರ ಬದುಕಿನ ಹೊಸ ಭರವಸೆಯೊಂದಿಗೆ ಮೈಸೂರಿನಲ್ಲಿ ಇಳಿದ. ಮೈಸೂರಿನಲ್ಲಿ ಇಳಿದ ನಂತರ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ತನ್ನ ಸ್ನೇಹಿತನ ಕೊಠಡಿಗೆ ಹೋದ. ಹೊಸ ವಾತಾವರಣ ಅವನನ್ನು ಉಲ್ಲಾಸಗೊಳಿಸಿತ್ತು. ಅರಮನೆ ನಗರಿ ಯಾರಿಗೆ ಇಷ್ಟವಾಗುವುದಿಲ್ಲ ಹೇಳಿ? ತನ್ನ ಸ್ನೇಹಿತ ಜೊತೆ ಸಂಜೆ ವಾಯುವಿಹಾರಕ್ಕೆ ಹೋಗಿ ಕಾಲೇಜಿನ ದೂರವನ್ನು ತಿಳಿದು ಬಂದ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದವನೇ ಗಣಪತಿಗೆ ವಂದಿಸುತ್ತಾ ತನ್ನ ದಿನನಿತ್ಯದ ವ್ಯಾಯಾಮ ಹಾಗೂ ಯೋಗವನ್ನು ಮುಗಿಸಿ ಕಾಲೇಜಿಗೆ ಹೊರಡಲು ಸಿದ್ಧನಾದ. ದ್ವಿತೀಯ PUC ಉತ್ತಮ ಅಂಕಗಳೊಂದಿಗೆ ಮುಗಿಸಿದ್ದ ಪೂರ್ಣಚಂದ್ರ ತನ್ನ ಕಾಲೇಜಿನ ಮೊದಲನೆಯ ದಿನದ ಅನುಭವ ಅವನಿಗೆ ನಾನು ದೊಡ್ಡವನಾಗಿದ್ದೇನೆ ಎನ್ನುವ ಭಾವವನ್ನು ಮೂಡಿಸುತ್ತಿತ್ತು. ಹೆಸರಿಗೆ ತಕ್ಕಂತೆ ಅವನದು ಪೂರ್ಣ ಪ್ರಮಾಣದ ನೈಜ ವ್ಯಕ್ತಿತ್ವ. ಅವನ ವ್ಯಕ್ತಿತ್ವದಿಂದಲೇ ಅವನಿಗೆ ಹಲವಾರು ಸಹಪಾಠಿಗಳು ಸ್ನೇಹಿತರಾದರು. ಪರ ಊರಿಗೆ ಬಂದರೂ ಸ್ನೇಹಿತರ ವಿಷಯದಲ್ಲಿ ಕೊರತೆ ಇರಲಿಲ್ಲ. ಎಂದಿನಂತೆ ಕಾಲೇಜಿನ ದಿನಗಳು ಅವನಿಗೆ ಖುಷಿಯನ್ನು ನೀಡುತ್ತಿದ್ದವು. ಅಂದು ಅವನಿಗೆ ಕಣ್ಣ ಎದುರಿನಲ್ಲಿ ಯಾರೋ ಓದಂತಾಯಿತು. ಹೌದು, ಸುಂದರ ಕಮಲದ ದಳದಂತಿರುವ ಆಕೆಯ ಕಣ್ಣು, ನೀಲ ಮೂಗು, ದಾಳಿಂಬೆ ಬಣ್ಣದ ತುಟಿಗಳು, ಸುಂದರ ಚಲುವೆ, ಮೊದಲ ನೋಟದಲ್ಲೇ ಮನಸೋತ. ಈಕೆ ಯಾರೂ ಇರಬಹುದು ಎಂದು ಎನ್ನುಕೊಳ್ಳುವಷ್ಟರಲ್ಲಿ ಕಣ್ಣಿನಿಂದ ಮರೆಯಾಗಿ ಹೋಗಿದ್ದಳು. ಮರುದಿನ ಕಾಲೇಜಿನ ಕೊಠಡಿಯಲ್ಲಿ ಯಾರೋ ಮೆಹೇ ಕಮಿನ್ ಎಂದು ಕೇಳಿದಂತಾಯಿತು. ಎಸ್ ಕಮಿನ್ ಅಂದರು ಉಪನ್ಯಾಸಕರು. ಪೂರ್ಣಚಂದ್ರನಿಗೆ ಆಶ್ಚರ್ಯ. ಇವನು ಮೊದಲ ನೋಟದಲ್ಲೇ ಮನಸೋತ ಹುಡುಗಿ ಉಪನ್ಯಾಸಕರ ಒಪ್ಪಿಗೆ ಮೇಲೆ ಒಳಬಂದು ಆಸೀನಳಾಗಿದ್ದಾಳೆ. ಉಪನ್ಯಾಸಕರು ಪರಿಚಯವನ್ನು ಕೇಳಿದರು. ಅದಕ್ಕೆ ಆಕೆಯು ತನ್ನ ಹೆಸರು ಪ್ರಜ್ಞಾ, ಇಂದು ಈ ಕಾಲೇಜಿಗೆ ಸೇರಿದ್ದೇನೆ ಎಂದಳು. ಪೂರ್ಣಚಂದ್ರ ಮತ್ತು ಪ್ರಜ್ಞಾ ದಿನ ಕಳೆದಂತೆ ಸ್ನೇಹಿತರಾದರು. ಇಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆಯಿತು. ಪೂರ್ಣಚಂದ್ರ ಅವಳ ಗುಣವಿಶೇಷಗಳಿಂದ ಪ್ರಭಾವಿತನಾದ. ಅವಳಿಗೆ ಅವನ ಮೇಲೆ ಪ್ರೇಮಾಂಕುರವಾಯಿತು. ತನ್ನ ಪ್ರೀತಿಯನ್ನು ಒಂದು ದಿನ ಹೇಳಬೇಕೆಂದು ನಿರ್ಧರಿಸಿ ಅವಳಿಗೆ ಹೇಳಲು ಸಿದ್ಧನಾದ. ಪ್ರೀತಿಯನ್ನು ಹೇಳಲು ದಿನವನ್ನೂ ಕೂಡ ನಿಶ್ಚಯ ಮಾಡಿದ. ಪ್ರಜ್ಞಾ ಪೂರ್ಣಚಂದ್ರನಿಗೆ ಕರೆ ಮಾಡಿದಳು. ಒಬ್ಬ ವಿಶೇಷ ವ್ಯಕ್ತಿಗೆ ಉಡುಗೊರೆಯನ್ನು ಕೊಡುವುದಿದೆ. ಯಾವುದನ್ನು ಉಡುಗೊರೆಯಾಗಿ ಕೊಡಬೇಕೆಂದು ತಿಳಿಯುತ್ತಿಲ್ಲ. ಅದನ್ನು ಆಯ್ಕೆ ಮಾಡಲು ನೀನೇ ಸೂಕ್ತವಾದ ವ್ಯಕ್ತಿ. ನನ್ನ ಜೊತೆ ಬಾ, ಉಡುಗೊರೆಯನ್ನು ತರಲು ಎಂದು ಕೇಳಿದಳು. ಅವನು ಪ್ರಜ್ಞಾ ಹೇಳಿದ ಸ್ಥಳಕ್ಕೆ ಕರೆದುಕೊಂಡು ಹೋದನು. ಪ್ರಜ್ಞಾ ಪೂರ್ಣಚಂದ್ರನಿಗೆ, ನಿನ್ನ ಹತ್ತಿರ ಏನೋ ಹೇಳಬೇಕೆಂದು ಬಹಳ ದಿನದಿಂದ ಅಂದುಕೊಳ್ಳುತ್ತಿದ್ದೆ. ಇಂದು ಆ ಸಮಯ ಕೂಡಿ ಬಂದಿದೆ. ನಾನು ಒಂದು ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ, ಅವನಿಗಾಗಿ ಈ ಉಡುಗೊರೆ ಎಂದಳು. ಪೂರ್ಣಚಂದ್ರನ ಮನಸ್ಸು ನುಚ್ಚುನೂರಾಯಿತು. ಆದರೂ ಅದನ್ನು ಅವಳ ಮುಂದೆ ತೋರಿಸಿಕೊಳ್ಳಲಿಲ್ಲ. ಪ್ರಜ್ಞಾ ಪ್ರೀತಿಸಿದ ಹುಡುಗನಿಗೆ ಉತ್ತಮವಾದ ಉಡುಗೊರೆಯನ್ನು ತೆಗೆದು ಕೊಟ್ಟು ಭಾರವಾದ ಹೆಜ್ಜೆಗಳನ್ನು ಹಾಕಿದ. ತನ್ನ ಪ್ರೀತಿ ತನಗೆ ಸಿಗುವುದಿಲ್ಲವೆಂದು ಪ್ರಜ್ಞನನ್ನು ಮನಸ್ಸಿನಿಂದ ಅರಸಿದ. ಮತ್ತೆ ಎಂದಿನಂತೆ ಅವರಿಬ್ಬರು ಕಾಲೇಜಿನಲ್ಲಿ ಭೇಟಿಯಾದರು. ಪೂರ್ಣಚಂದ್ರನಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲದನ್ನು ಪ್ರಜ್ಞ ಗಮನಿಸಿದ್ದಳು. ಸೂಕ್ಷ್ಮ ಮನಸ್ಸಿನ ಅವಳಿಗೆ ಅವನ ಮನಸ್ಥಿತಿ ಅರ್ಥವಾಗಿತ್ತು. ಅಂದು ಪೂರ್ಣಚಂದ್ರನ ಹುಟ್ಟುಹಬ್ಬ. ಕಾಲೇಜಿನ ಸಹಪಾಠಿಗಳೆಲ್ಲ ಅವನಿಗೆ ಹಾರೈಸಿದರು. ಪ್ರಜ್ಞಳ ಸುಳಿವಿಲ್ಲ. ಸಂಜೆ ಕಾಲೇಜು ಬಿಡುವ ಸಮಯಕ್ಕೆ ಯಾರೋ ಕರೆದಂತಾಯಿತು. ನೋಡಿದರೆ ಪ್ರಜ್ಞ ಪೂರ್ಣಚಂದ್ರನಿಗೆ ಉಡುಗೊರೆ ಕೊಟ್ಟಳು. ಅದನ್ನು ಸ್ವೀಕರಿಸಿ ಧನ್ಯವಾದ ಹೇಳಿದ. ಪ್ರಜ್ಞ ಕಿರುನಗೆಯನ್ನು ಬೀರಿದಳು. ಕಣ್ಣಿನಲ್ಲಿ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಾಳೆ ಎಂದೆನಿಸಿತು. ಕಾಲೇಜು ಮುಗಿಸಿ ಇಬ್ಬರು ಮನೆಯೆಡೆಗೆ ಹೆಜ್ಜೆಯನ್ನಿಟ್ಟರು. ಮನೆಯಲ್ಲಿ ಪೂರ್ಣಚಂದ್ರ ಉಡುಗೊರೆಯನ್ನು ತೆಗೆದು ನೋಡಿದ. ಹೌದು, ಇದು ನಾನು ಆಯ್ಕೆ ಮಾಡಿದ ಉಡುಗೊರೆ. ಅಂದರೆ ಪ್ರಜ್ಞ ಪ್ರೀತಿಸಿದ ಹುಡುಗ ನಾನೇ. ಪೂರ್ಣಚಂದ್ರನ ಕಣ್ಣಂಚಲ್ಲಿ ನೀರು ಜಿನಿಗಿತು. ಸ್ನೇಹಿತರೆ, ಒಂದು ಅದ್ಭುತವಾದಂತಹ ಹಾಗೂ ತುಂಬಾ ಹಿತಕರವಾದಂತಹ ಕಥೆಯನ್ನು ಕೇಳ್ಕೊಂಡು ಬಂದ್ವಿ. ಸ್ನೇಹಿತರೆ, ಇವತ್ತು ರಸ್ತೆ ಸುರಕ್ಷತೆ ಬಗ್ಗೆ ಹಾಗೆ ಮನುಷ್ಯ ರಸ್ತೆಗಳಲ್ಲಿ ಸಂಚರಿಸಬೇಕಾದರೆ ಕೆಲವು ನಿಯಮಗಳಿರ್ತವೆ. ಈ ನಿಯಮಗಳ ಮೀರಿದ್ರೆ ಏನಾಗುತ್ತೆ ಅನ್ನೋದು ಒಂದು ಪುಟ್ಟ ಪ್ರವಾಸನ ನನ್ನ ಗೆಳೆಯರಾದಂತಹ ಪ್ರಮೋದ್ ಹಾಗೂ ಅವರ ತಂಡದವರು. ಗಡಿಬಿಡಿ ಗಡಿಬಿಡಿ ಗಡಿಬಿಡಿ ಗಡಿಬಿಡಿ ದಾರಿ ಬಿಡಿ ಗಡಿಬಿಡಿ ಗಡಿಬಿಡಿ ಗಡಿಬಿಡಿ ಗಡಿಬಿಡಿ ದಾರಿ ಬಿಡಿ. ದೇಶ ಈ ದೇಶ ಅರ್ಥವೇ ಆಗದ ಕೋಶ. ದೇಶ ಈ ದೇಶ ಅರ್ಥವೇ ಆಗದ ಕೋಶ. ಕಾನೂನೆಷ್ಟೇ ಕಠಿಣ ಇದ್ರು ಪಾಲಿಸಲ್ಲ ಈ ದೇಶ. ಕಾನೂನೆಷ್ಟೇ ಕಠಿಣ ಇದ್ರು ಪಾಲಿಸಲ್ಲ ಈ ದೇಶ. ಸುರಕ್ಷತೆಯಿಂದ ಬಾಳು ಅಪಘಾತದಿಂದ ಗೋಳು. ಸುರಕ್ಷತೆಯಿಂದ ಬಾಳು ಅಪಘಾತದಿಂದ ಗೋಳು. ದೇಶ ಈ ದೇಶ ಅರ್ಥವೇ ಆಗದ ಕೋಶ. ದೇಶ ಈ ದೇಶ ಅರ್ಥವೇ ಆಗದ ಕೋಶ. ಜಾಗ ಜಾಗ ಇರೋದೇ ಎರಡು ಜಾಗ. ಜಾಗ ಜಾಗ ಇರೋದೇ ಎರಡು ಜಾಗ. ಮೂರನೇ ಹತ್ತಾನ್ ಬೇಗ. ದೇಶ ಈ ದೇಶ ಅರ್ಥವೇ ಆಗದ ಕೋಶ. ದೇಶ ಈ ದೇಶ ಅರ್ಥವೇ ಆಗದ ಕೋಶ. ಕಾರು ಕಾರು ಕಾರಲ್ಲಿ ಹೊರಟ್ವಿ ಟೂರು. ಕಾರು ಕಾರು ಕಾರಲ್ಲಿ ಹೊರಟ್ವಿ ಟೂರು. ಕಾರಿಗಾದ್ರೆ ಡೆಲ್ಟು ಕಾಪಾಡುತ್ತೆ ಸೀಟ್ ಬೆಲ್ಟು. ಕಾರಿಗಾದ್ರೆ ಡೆಲ್ಟು ಕಾಪಾಡುತ್ತೆ ಸೀಟ್ ಬೆಲ್ಟು. ದೇಶ ಈ ದೇಶ ಅರ್ಥವೇ ಆಗದ ಕೋಶ. ದೇಶ ಈ ದೇಶ ಅರ್ಥವೇ ಆಗದ ಕೋಶ. ನೋಡ್ದೆ ನೋಡ್ದೆ ಪೊಲೀಸ್ ಅವ್ರನ್ನ ನೋಡ್ದೆ. ನೋಡ್ದೆ ನೋಡ್ದೆ ಪೊಲೀಸ್ ಅವ್ರನ್ನ ನೋಡ್ದೆ. ನೋಡಿದ ತಕ್ಷಣ ಓಡ್ದೆ. ವೆಲ್ಕಮ್ ಬ್ಯಾಕ್ ಟು ಸಿಬಿಐ 24x News ಚಾನೆಲ್. ನಮ್ಮಲ್ಲೇ ಮೊದಲು ನೇರ ನೇರ ದಿಟ್ಟ ದಿಟ್ಟ ನಿರಂತರ. ಶಿವಮೊಗ್ಗದ ಕೋರ್ಟ್ ಸರ್ಕಲ್ ಅಲ್ಲಿ ಭೀಕರ ಅಪಘಾತ. ಈ ಅಪಘಾತದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಅಲ್ಲೇ ಇರ್ತಕ್ಕಂತ ನಮ್ಮ ಸಹೋದ್ಯೋಗಿ ರಂಜನ್ ಅನ್ನು ಸಂಪರ್ಕಿಸೋಣ. ಹಲೋ ರಂಜನ್ ಅವರೇ, ಕೇಳಿಸ್ತಾ ಇದೆಯಾ? ಹಾ ಇಂದು ಅವರೇ, ಕೇಳಿಸ್ತಾ ಇದೆ. ಹಾ ರಂಜನ್ ಅವರೇ, ಶಿವಮೊಗ್ಗದ ಕೋರ್ಟ್ ಸರ್ಕಲ್ ಅಲ್ಲಿ ಆಗಿರ್ತಕ್ಕಂತ ಅಪಘಾತದ ಬಗ್ಗೆ ತಿಳಿದು ಬಂತು. ಈ ಅಪಘಾತದ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೋಬಹುದಾ? ಇಂದು ಅವರೇ, ಖಂಡಿತವಾಗಿಯೂ. ಏನು, ಶಿವಮೊಗ್ಗದ ಕೋರ್ಟ್ ಸರ್ಕಲ್ ನಲ್ಲಿ ಎರಡು ಬೈಕ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಆ ಅಪಘಾತದಲ್ಲಿ ಪ್ರಯಾಣಿಕನ ತಲೆ ಕೂಡ ತೀರು ಆಗಿ ಹೊಡೆತನು ಬಿದ್ದು ಅತಿ ಹೆಚ್ಚಾದ ರಕ್ತಸ್ರಾವನ ಆಗ್ತದೆ. ಆ ವ್ಯಕ್ತಿ ಕೂಡ ಚಿಂತಾಜನಕ ಸ್ಥಿತಿಯಲ್ಲಿದ್ದಾನೆ. ಈಗಲೂ ಆಗಲೂ ಸಾವಿನಂತ ಪರಿಸ್ಥಿತಿ ಆ ವ್ಯಕ್ತಿಯಲ್ಲಿ ಮೂಡ್ ಬಂದಿದೆ. ಇಂದು ಅವರೇ, ಹಾ ರಂಜನ್ ಅವರೇ, ಆ ಸ್ಥಳಕ್ಕೆ ಇನ್ನು ಆಂಬ್ಯುಲೆನ್ಸ್ ಆಗಮಿಸಿಲ್ವಾ? ಅಥವಾ ಅಲ್ಲೇ ಇರ್ತಕ್ಕಂತ ಸಾರ್ವಜನಿಕರು ಯಾರು ಸಹಾಯ ಮಾಡ್ತಾ ಇಲ್ವಾ? ನೀವೇ ನೋಡ್ತಾ ಇರಬಹುದು, ಈ ಪ್ರಯಾಣಿಕನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಆದ್ರೂ ಜನರು ಕಾಪಾಡುವಂತ ಪ್ರಯತ್ನವನ್ನು ಯಾರೂ ಮಾಡ್ತಾ ಇಲ್ಲ. ತಮ್ ಕೆಲಸದಲ್ಲಿ ನಿರತರಾಗಿದ್ದಾರೆ ಹೊರತು ಆ ಪ್ರಯಾಣಿಕನ ಜೀವ ಉಳಿಸುವಂತ ಕಾರ್ಯಕ್ಕೆ ಯಾರು ಮುಂದಾಗ್ತಾ ಇಲ್ಲ. ಈತನನ್ನು ಕರೆದುಕೊಂಡು ಹೋಗ್ಬೇಕಂತ ಆಂಬುಲೆನ್ಸ್ ಕೂಡ ಬರ್ತಾ ಇದೆ. ಆದ್ರೆ 1 ಕಿಲೋಮೀಟರ್ ಗಿಂತ ಹೆಚ್ಚು ದೂರದಲ್ಲಿ ಆಂಬುಲೆನ್ಸ್ ಏನು ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡಿದೆ. ಆತನನ್ನು ಕರೆದುಕೊಂಡು ಹೋಗ್ಬೇಕಂತ ಪ್ರಯತ್ನಗಳು ಪಡ್ತಾ ಇದ್ರು ಆಂಬುಲೆನ್ಸ್. ಜನಗಳು ದಾರಿ ಬಿಡದೆ ತಮ್ಮ ವಾಹನವನ್ನು ಸಾಗಿಸುವುದರಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಆತನನ್ನು ಕಾಪಾಡೋದಕ್ಕೆ ಯಾವುದು ಕೂಡ ಸಹಾಯವನ್ನು ಮಾಡ್ತಾ ಇಲ್ಲ. ಎಲ್ಲಿ ಆ ವ್ಯಕ್ತಿಯನ್ನು ಕಾಪಾಡಿದ್ರೆ ನಮ್ಮ ಮೇಲೆ ಕೋರ್ಟಿನ ಕೇಸ್ ಆಗುತ್ತೋ, ಪೊಲೀಸರು ನಮ್ಮನ್ನು ಎಳೆದೊಯ್ತಾರೆ ಎನ್ನುವ ಭಯದಲ್ಲಿ ಜನರು ಇದ್ದಾರೆ ಹೊರತು ಆತನ ಪ್ರಾಣದಿಂದ ಪಾರು ಮಾಡಕ್ಕೆ ಯಾರು ಪ್ರಯತ್ನ ಪಡ್ತಾ ಇಲ್ಲ. ಹಾಗೆ ಒಂದಿಷ್ಟು ಜನ ನಾವು ಕಣ್ಣಾರೆ ನೋಡ್ತಾ ಇರಬಹುದು, ವಿಡಿಯೋ ಚಿತ್ರೀಕರಣದಲ್ಲಿ ಇರಬಹುದು, ತಮ್ಮ ತಮ್ಮ ಸಂಭಾಷಣೆಯಲ್ಲಿ ನಿರತರಾಗಿದ್ದಾರೆ ಹೊರತು ಆ ವ್ಯಕ್ತಿಯನ್ನು ಕಾಪಾಡುವಂತ ಯಾವುದೇ ಪ್ರೇಮ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಇಂದವರೇ, ಓಕೆ ರಂಜನ್ ಅವರೇ, ನಾವು ಈ ಅಪಘಾತದ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳಕ್ ನಿಮ್ಮನ್ನ ಸಂಪರ್ಕಿಸ್ತೀವಿ. ಧನ್ಯವಾದಗಳು. ಹೇ, ವಿಷಯ ಗೊತ್ತಾಯ್ತೇನ್ರೆ? ಏನಾಯ್ತೆ? ಅಲ್ಲಿ ಒಂದ್ ಆಕ್ಸಿಡೆಂಟ್ ಆಗಿದೆ. ಹೌದಾ? ಹೇ ಬನ್ರೆ, ಹೋಗೋಣ. ಬೇಗ ಬೇಗ ಬೇಗ ಬಾ, ಹೋಗೋಣ. ವಿಡಿಯೋ ಗಿಡಿಯೋ ಮಾಡ್ಕೊಳೆ. ಹೌದಲ್ವಾ, ಸ್ಟೇಟಸ್ ಹಾಕಕ್ಕೆ ಒಂದ್ ಒಳ್ಳೆ ವಿಡಿಯೋ ಸಿಗತ್ತೆ. ಹೌದೌದು, ಒಳ್ಳೆ ಐಡಿಯಾ. ಸರ್ ಸರ್, ಏನಪ್ಪ ಸರ್, ಇಲ್ಲಿ ಏನ್ ನಡೀತಾ ಇದೆ ಸರ್? ತುಂಬಾ ಗಲಾಟೆ ಕೇಳಿಸ್ತಾ ಇದೆ. ಏ, ಇಲ್ಲಿ ಭೀಕರವಾದ ಅಪಘಾತ ಆಗಿ ಒಬ್ಬ ಪ್ರಯಾಣಿಕ ವಿಲವಿಲನೆ ಒದ್ದಾಡ್ತಿದ್ದಾನೆ ಕಣಪ್ಪ ರೋಡಲ್ಲಿ. ಹೌದಾ ಸರ್? ಸರ್, ಅವನ್ನ ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನ ಮಾಡೋಣ, ಬನ್ನಿ ಸರ್. ಏ ಸುಮ್ನೆ ಸೈಡ್ ಬಾರಪ್ಪ, ಕಣ್ಣಿಲ್ಲ ನೀನೇನ್ ಮಾಡ್ತೀಯ? ಕಣ್ಣಿದ್ ಜನರೇ ಆತನನ್ನು ಪ್ರಾಣಾಪಾಯದಿಂದ ಪಾರ್ ಮಾಡಕ್ ಪ್ರಯತ್ನ ಪಡ್ತಾ ಇಲ್ಲ, ನಿನ್ ಸಹಾಯ ಮಾಡ್ತೀನಿ ಅಂತೇಳಪ್ಪ. ನೀನ್ ಸೈಡ್ ಬಾರಪ್ಪ ಸುಮ್ನೆ. ಸರ್ ಹಂಗನ್ಬೇಡಿ ಸರ್. ಸರ್ ದಯವಿಟ್ಟು ಬಾರಪ್ಪ, ಸುಮ್ನೆ ಸೈಡ್ ಬಾ ನೀನು. ಈ ಸರ್ಕಲ್ ಅಲ್ಲಿ ಇಷ್ಟು ಜನ ನಿಂತಿದ್ದೀರಾ, ಇಲ್ಲೊಬ್ಬ ಸಾಯ್ತಾ ಇದ್ದಾನಂತೆ, ಯಾರಾದ್ರೂ ಬದುಕಿಸ್ಬಹುದಲ್ವಾ? ಯಾರಾದ್ರೂ ಬನ್ನಿ. ಅಯ್ಯೋ, ಯಾರೂ ಬರ್ಲಿಲ್ಲ. ನಾನು ಕಣ್ಣಿಲ್ದೆ ಕ್ರೂಡ, ಈ ಜಗತ್ತಲ್ಲಿರೋ ಜನ ಕಣ್ಣಿದ್ದು ಕ್ರೂಡ ಆಗ್ತಾ ಇದ್ದಾರೆ. ಈ ಜನಗಳಿಗೆ ಅದ್ ಯಾವಾಗ ಬುದ್ಧಿ ಬರುತ್ತೋ? ಜನಗಳು ಜನಗಳು ಬುದ್ಧಿ ಇಲ್ಲದ ಜನಗಳು, ಜನಗಳು ಜನಗಳು ಬುದ್ಧಿ ಇಲ್ಲದ ಜನಗಳು. ಸ್ನೇಹಿತರೆ, ಇದುವರೆಗೂ ಪ್ರಮೋದ್ ಮತ್ತು ಅವರ ತಂಡದಿಂದ ಒಂದು ಅದ್ಭುತವಾದಂತಹ ಪ್ರವಾಸನವನ್ನು ಕೇಳಿ ಬಂದ್ವಿ. ಇನ್ನು ಮುಂದೆ ಬೆಳಗ್ಗೆ ಎದ್ದು ನಾವು ರಸ್ತೆಯಲ್ಲಿ ನೋಡೋದು ಬರೀ ವೆಹಿಕಲ್ ಕಣ್ರಿ. ಈ ವೆಹಿಕಲ್ಗೆ ಅನೇಕ ಕಾಯ್ದೆಗಳು ನಮ್ಮ ವ್ಯವಸ್ಥೆಯಲ್ಲಿದೆ, ಅಂದ್ರೆ ನಮ್ಮ ಪ್ರಭುತ್ವದಲ್ಲಿದೆ. ಅವು ಯಾವುವು, ಅದರ ಮಹತ್ವವೇನು ಅನ್ನೋದು ತಿಳಿಸಿಕೊಡಲು ಬರ್ತಿದ್ದಾರೆ ನನ್ನ ಗೆಳತಿಯಾದಂತಹ ನಿಧಿ ಅವರು. ಮೋಟಾರ್ ವಾಹನ ಕಾಯ್ದೆ 1988 ಜಾರಿಗೆ ಬಂದಿತ್ತು. ಆಗ ಇದನ್ನು ತಿದ್ದುಪಡಿ ಮಾಡಿ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿತ್ತು. 2017 ಇದನ್ನು ಮಂಡನೆ ಮಾಡಲಾಗಿತ್ತು, ಆದರೆ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಳ್ಳದ ಕಾರಣ 16 ಲೋಕಸಭೆಯಲ್ಲಿ ಮಸೂದೆಗೆ ಸೋಲುಂಟಾಗಿತ್ತು. ಸಂಚಾರ ನಿಯಮ ಉಲ್ಲಂಘನೆಗೆ ದುಪ್ಪಟ್ಟು ದಂಡವನ್ನು ವಿಧಿಸುವ ಅವಕಾಶವನ್ನು ಮಸೂದೆಯಲ್ಲಿ ನೀಡಲಾಗಿತ್ತು. ವಾಹನ ಸವಾರರು ತಮ್ಮ ವಾಹನವನ್ನು ಚಾಲನೆ ಮಾಡುವಾಗ ಕೆಲವೊಂದು ಕಾನೂನಾತ್ಮಕ ನಿಯಮ ನಿರ್ಬಂಧವನ್ನು ಪಾಲಿಸಬೇಕಾಗುತ್ತದೆ, ಹಾಗೂ ಇವುಗಳನ್ನು ಉಲ್ಲಂಘಿಸಿದರೆ ಭಾರತೀಯ ಮೋಟಾರ್ ವಾಹನ ಕಾಯ್ದೆ ಮತ್ತು ಐಪಿಸಿ ಅಡಿಯಲ್ಲಿ ದಂಡ ಸಹಿತ ಅಪರಾಧವಾಗುತ್ತದೆ. ಯಾವುದೇ ವಾಹನ, ಅಂದರೆ ದ್ವಿಚಕ್ರ, ತ್ರಿಚಕ್ರ, ಲಘು ಹಾಗೂ ಭಾರಿ ವಾಹನಗಳ ಖರೀದಿ ಸಮಯದಲ್ಲಿ ಆರ್ಟಿಒ ಆಕ್ಟ್ ಅಡಿಯಲ್ಲಿ ನೋಂದಾವಣೆಗೊಂಡು ನೋಂದಾವಣೆಯ ಎಲ್ಲಾ ನಿಯಮಗಳು ಚಾಲಕ ಹಾಗೂ ಮಾಲೀಕ ಪರಿಪಾಲಿಸುವುದರಿಂದ ವಾಹನ ಸವಾರರಿಗೂ ಮಾಲೀಕರಿಗೂ ರಸ್ತೆಯಲ್ಲಿ ಸಂಚರಿಸುವ ಪಾದಾಚಾರಿ ಹಾಗೂ ಇತರೆ ವಾಹನಗಳ ಸುರಕ್ಷತೆಯ ಹಾಗೂ ರಕ್ಷಣೆಯ ದೃಷ್ಟಿಯಿಂದ ಕ್ಷೇಮಕರವಾಗಿರುತ್ತದೆ ಮತ್ತು ನಿಯಮಾನುಸಾರ ಕಾನೂನು ಪಾಲನೆಯು ರಕ್ಷಣಾತ್ಮಕವಾಗಿರುತ್ತದೆ. ಉದಾಹರಣೆಗೆ, ದ್ವಿಚಕ್ರ ವಾಹನ ಸವಾರರು ವಾಹನ ಚಾಲನಾ ಸಮಯದಲ್ಲಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸತಕ್ಕದ್ದು. ಇದರಿಂದ ಅಪಘಾತ ಸಂದರ್ಭದಲ್ಲಿ ವಾಹನ ಸವಾರರ ಸುರಕ್ಷತೆಯ ದೃಷ್ಟಿಯಿಂದ ಕ್ಷೇಮಕರವಾಗುತ್ತದೆ. ವಾಹನ ಸವಾರರು ಸಿಗ್ನಲ್ ಲೈಟ್ಗಳನ್ನು ಸುಸ್ಥಿತಿಯಲ್ಲಿರಿಸಿ ಲೈಸೆನ್ಸ್, ಆರ್ಸಿ, ಎಮಿಷನ್ ಟೆಸ್ಟ್ ಹಾಗೂ ವಿಮಾ ಪಾಲಿಸಿಯನ್ನು ಹೊಂದಿರಬೇಕಾಗುತ್ತದೆ. ನಿಗದಿತ ವೇಗದಲ್ಲಿ ಹಾಗೂ ಸೂಕ್ತ ಸೂಚನೆ ಅನ್ವಯ ವಾಹನ ಚಲಾವಣೆ ಮಾಡಬೇಕಾಗುತ್ತದೆ. ಮುಂದುವರೆದು, ವಾಹನ ಚಾಲಕರು ಮದ್ಯಪಾನ ಮಾಡಿ ವಾಹನ ಓಡಿಸುವುದಾಗಲಿ ಹಾಗೂ ದ್ವಿಚಕ್ರ ವಾಹನ ಸವಾರರು ತಮ್ಮ ಅತಿರೇಕದ ವರ್ತನೆಯಿಂದ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಪಡಿಸಿ ಅಪಘಾತಕ್ಕೊಳಪಟ್ಟಲ್ಲಿ ಕಾನೂನಿನಲ್ಲಿ ವಿಶೇಷವಾಗಿ ದಂಡನೀಯವಾಗಿದ್ದು ಅವರಿಗೆ ಕಾನೂನಿನಲ್ಲಿ ಯಾವುದೇ ರಕ್ಷಣೆ ದೊರೆಯುವುದಿಲ್ಲ. ಹಾಗಾದ್ರೆ ಹೊಸ ನಿಯಮದ ಪ್ರಕಾರ ಯಾವುದಕ್ಕೆ ಎಷ್ಟು ದಂಡ? ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆಗೆ 500 ರೂ ದಂಡ, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ರೆ 1,000 ರೂ, ನೋಂದಣಿ ಮಾಡಿಸದ ವಾಹನ ಚಲಾಯಿಸುವುದರಿಂದ 2,000 ರಿಂದ 3,000 ರೂವರೆಗೆ ಪಾವತಿಸಬೇಕಾಗುತ್ತದೆ. ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಾಲನೆಗೆ 500 ರೂ ದಂಡ, ವಾಹನ ಚಾಲನೆ ವೇಳೆ ಮೊಬೈಲ್ ಬಳಕೆಗೆ 1,000 ರೂ, ಮದ್ಯಪಾನದ ಅಮಲಿನಲ್ಲಿ ವಾಹನ ಚಲಾಯಿಸುವುದರಿಂದ ಮೋಟಾರ್ ವೆಹಿಕಲ್ ಆಕ್ಟ್ ಸೆಕ್ಷನ್ 185 ಅಡಿಯಲ್ಲಿ ಕೋರ್ಟ್ನ ಆದೇಶದಂತೆ ದಂಡ ವಿಧಿಸಲಾಗುತ್ತದೆ. ಈ ಎಲ್ಲ ನಿಯಮಗಳ ಅನ್ವಯ ವಾಹನ ಸವಾರರು ವಾಹನವನ್ನು ಚಾಲನೆ ಮಾಡಿ. ಯುವವಾಣಿ ಕೇಳಿದಿರಿ. ಪರೀಕ್ಷೆ ಮಾರ್ಗದರ್ಶನ. ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ ಮ್ಯಾನಿಫೆಸ್ಟ್ ಲರ್ನಿಂಗ್ ಅಕಾಡೆಮಿ. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾವು ಹೇಗೆ ಪಾಸ್ ಮಾಡಬೇಕು, ಇದಕ್ಕೆ ನಾವು ಯಾವ ರೀತಿ ತರಬೇತಿ ಮಾರ್ಗದರ್ಶನವನ್ನ ಪಡಿಬೇಕು ಎನ್ನುವುದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಐಎಎಸ್ ಹಾಗೂ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರಾದ ಮೃತ್ಯುಂಜಯ್ ನವಲಗಟ್ಟಿ ನಮ್ ಜೊತೆಗಿದ್ರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಐಎಎಸ್ಗೆ ಪರೀಕ್ಷೆ ತೆಗೆದುಕೊಳ್ಳಕ್ಕೆ ಅರ್ಹತೆ ಏನು ಸರ್? ಇಷ್ಟೇ ಪರ್ಸೆಂಟೇಜ್ 10th ಅಲ್ಲಿ ಆಗಿರ್ಬೇಕು, 12th ಅಲ್ಲಿ ಆಗಿರ್ಬೇಕು, ಅಥವಾ ಡಿಗ್ರಿ ಅಲ್ಲಿ ಆಗಿರ್ಬೇಕು ಅಂತ ಯಾವುದೇ ಮಾನದಂಡ ಇಲ್ಲ. ಇದು ಕೇವಲ ಈ ಪರೀಕ್ಷೆಯಲ್ಲಿ ಗಳಿಸುವಂತ ಅಂಕಗಳ ಆಧಾರದ ಮೇಲೆ ನಡೆಯುವಂತ ಒಂದು ಸೆಲೆಕ್ಷನ್. ಡಿಗ್ರಿ ಪಾಸ್ ಆಗಿರ್ಬೇಕು, ಅದು 3rd class ಪಾಸ್ ಆಗಿದ್ರು ನಡೆಯುತ್ತೆ. 2-3 ವರ್ಷ ಇಟ್ಕೊಂಡು ಪಾಸ್ ಮಾಡಿದ್ರು ಏನು ತೊಂದರೆ ಇಲ್ಲ. ಒಟ್ನಲ್ಲಿ ಈ ಎಕ್ಸಾಮ್ ನ ಕ್ಲಿಯರ್ ಮಾಡಿ ಹೋಗುವಾಗ ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿರ್ಬೇಕು. ಐಎಎಸ್ ಪಾಸ್ ಮಾಡ್ಲಿಕ್ಕೆ ತರಬೇತಿ ಕಡ್ಡಾಯನ ಏನು ಸರ್? ನಾವು ಸ್ವಾಭ್ಯಾಸ ಕೂಡ ಮಾಡಬಹುದು, ಆದ್ರೆ ಎಲ್ಲರಿಗೂ ಕೂಡ ಅದಾಗುದಿಲ್ಲ. ಹಂಗಾಗಿ ನಾವು ಕೋಚಿಂಗ್ ಅಥವಾ ತರಬೇತಿ ಅಂತ ಬಂದಾಗ ಒಂದ್ ರೀತಿಯಾಗಿ ನಮಗೆ ಆ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಸುಲಭೀಕರಣ ಮಾಡ್ತಾರೆ, ಅಂದ್ರೆ ಒಂದು ಎಂಟ್ರಿ ಪಾಯಿಂಟ್ ಅನ್ನ ಒದಗಿಸ್ತಾರೆ. ಆಮೇಲೆ ನಮ್ಮ ಸ್ವಂತ ಪ್ರಯತ್ನ ಅಂತೂ ಬೇಕೇ ಬೇಕು. ಐಎಎಸ್ ಪರೀಕ್ಷೆ ಕ್ರ್ಯಾಕ್ ಮಾಡ್ಲಿಕ್ಕೆ ಏನಾದ್ರೂ ವಿಶೇಷವಾದ ಮಾನದಂಡ ಏನಾದ್ರೂ ಇದೆಯಾ ಸರ್? ಇಲ್ಲಿ ಯಾವುದೇ ರೀತಿಯಾದಂತಹ ಶಾರೀರಿಕ ಮಾನದಂಡಗಳಿಲ್ಲ. ಕೆಲವೊಂದು ಸರ್ವಿಸ್ ಗಳಿದಾವೆ, ಅಲ್ಲಿ ನಮ್ಮ ಐಸೈಟ್ ಅಂದ್ರೆ ನಮ್ಮ ದೃಷ್ಟಿ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ತಾರೆ. ಅದನ್ನ ಬಿಟ್ಟು ದೇಹದಾರ್ಢ್ಯತೆ ಅಂತ ಯಾವುದೂ ಇಲ್ಲ. ಐಪಿಎಸ್ ಗೆ ಕೆಲವೊಂದು ಹೈಟ್ ಇದೆ, 165 cm ಇದ್ರೆ ಆಗ್ತದೆ. ಸರ್, ಈಗ ಒಂದು ಸನ್ನಿವೇಶವನ್ನ ಕೇಳ್ಕೊಂಬ. ಏ ತಿಮ್ಮೆ, ನಿನ್ ಮಗನ್ ಡಿಗ್ರಿ ಪಾಸ್ ಆಗತ್ತಲ್ವಾ, ಮುಂದೇನ್ ಓದ್ತಾನಂತವ? ಅಯ್ಯೋ ಒಡೆಯ, ಮುಂದೆಲ್ಲ ನಮ್ಮಂತವ್ರಿಗೆ ಎಲ್ಲಿ ಓದ್ಸಕ್ಕಾಗತ್ತೆ? ನೋಡು, ನಿನ್ ಮಗನ್ನ ಐಎಎಸ್ ಮಾಡ್ಸಕ್ಕೆ ಒಳ್ಳೆ ತರಬೇತಿ ಕೊಡಿಸ್ತೀನಿ. ಐಎಎಸ್